ರೈತ ಉತ್ಪಾದಕ ಕಂಪನಿ ಯಾವ ರೀತಿ ಕಾರ್ಯಚಟುವಟಿಕೆ ನಡೆಸ್ತಾ ಇದೆ, ಯಾವ ಉದ್ದೇಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ, ಜೊತೆಗೆ ಸ್ಥಾಪನೆಯನ್ನ ಮಾಡಬೇಕಾದ್ರೆ ಏನು ನಿಯಮಗಳಿದ್ದಾವೆ, ಹೇಗೆ ಮಾಡಿದ್ರು ಅಂತಕ್ಕಂಥದ್ದು, ಮತ್ತು ಏನೇನು ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಂಪನಿಯ ಸದಸ್ಯರು, ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತು ಜೊತೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ವಿಚಾರಗಳನ್ನ ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರ ವಿಚಾರಗಳನ್ನ ನಾವೀಗ ಕೇಳೋಣಂತ. ಮೊದಲನೇದಾಗಿ ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ರಮೇಶ್ ಅವರು ಕೆಲವೊಂದಿಷ್ಟು ವಿಚಾರವನ್ನ ಈ ಕಂಪನಿ ಬಗ್ಗೆ ಹಂಚ್ಕೋತಾ ಇದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಈಗ ನಿಮ್ಮ ರೈತ ಉತ್ಪಾದಕ ಕಂಪನಿ ಯಾವಾಗಿಂದ ಪ್ರಾರಂಭವಾಯಿತು, ಯಾವ ಉದ್ದೇಶವನ್ನ ಇಟ್ಟುಕೊಂಡು ಇದನ್ನ ಪ್ರಾರಂಭ ಮಾಡಿದ್ರು, ಜೊತೆಗೆ ಈಗ ಏನೆಲ್ಲ ಒಂದು ಕಾರ್ಯ ಚಟುವಟಿಕೆಗಳು ರೈತರಿಗೆ? 10 ತಿಂಗಳಾಗಿದೆ ಸರ್ ನಮ್ಮ ಕಂಪನಿ ರಿಜಿಸ್ಟರ್ ಮಾಡಿದ್ವಿ. ನಮ್ಮ ಕಂಪನಿ ಈಗ ಏನಂದ್ರೆ 500 ಜನ ಷೇರುದಾರರನ್ನಾಗಿ, ಸದಸ್ಯರ ಮೆಂಬರ್ಶಿಪ್ ಅನ್ನಾಗಿ ಮಾಡ್ಕೊಂಡಿದೀವಿ ಸರ್. ಈಗ ಏನಂದ್ರೆ ನಮ್ಮ ಬಾಡಿಯಲ್ಲಿ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಜನ ತಗೊಂಡಿದೀವಿ ಸರ್. ಅದರಲ್ಲಿ ಒಬ್ಬ MD ಇರ್ತಾರೆ ಸರ್, ಕಾರ್ಯದರ್ಶಿ ಒಬ್ರು ಇರ್ತಾರೆ. ಈಗ ರೈತರು ಬೆಳೆದಂತ ಬೆಳೆಗಳನ್ನಾಗಿರ್ಬೋದು, ಅವರಿಗೆ ಬೀಜ, ಎಣ್ಣೆ, ಗೊಬ್ಬರ, ಯಾವುದೇ ರೀತಿಯಲ್ಲಿ ರೈತರು ಹೊರ ಹೋಗದಂತೆ, ಆಮೇಲೆ ಅವರು ಬಲವರ್ಧನೆ ಮಾಡ್ಬೇಕಾಗತ್ತೆ ನಾವು ರೈತರಂತ. ರೈತರ ಹಿತ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ರೀತಿಯಾಗಿ FPO ಮಾಡಿದೀವಿ. ನಮ್ಮ ತಾಲೂಕಿನಲ್ಲಿ 2 FPO ಮಾಡಿದೀವಿ ಸರ್. ಒಂದು ನಾಗ್ಲಾಪುರ್, ಇನ್ನೊಂದು ಚಿಕ್ಕೆಸರೂರಲ್ಲಿ ಮಾಡಿದೀವಿ ಸರ್. ಇದು ತುಂಬಾ ಜನರಿಗೆ ಬಹಳ ಆಸಕ್ತಿ ಇದೆ ಸರ್ ಈ FPO ಮಾಡೋದ್ರಿಂದ. ಯಾಕಂದ್ರೆ ಜನಗಳಿಗೆ ಈಗ ಮೊನ್ನೆ ಬೀಜ ಕೊಡಿಸಿದೀವಿ ಸರ್. ಆ ನಂತರ ಈಗ ಲೈಸೆನ್ಸ್ ಅಪ್ಲೈ ಮಾಡಿದೀವಿ, ಲೈಸೆನ್ಸ್ ಬರ್ತದ. ಆ ಬೀಜ, ಎಣ್ಣೆ, ಗೊಬ್ಬರ ಈಗ ಆಲ್ರೆಡಿ ತರಿಸ್ತಾ ಇದೀವಿ ಸರ್. ನಮ್ದು ಇನ್ನೊಂದು ಖುಷಿ ಸಮಾಚಾರ ಏನಂದ್ರೆ, ಇದು 5 ಲಕ್ಷ ಒಂದು ಅನುದಾನ ಕೊಡ್ತಾ ಇದ್ದಾರೆ ಸರ್ ಗೌರ್ಮೆಂಟ್ನವ್ರು, ಸರ್ಕಾರದವ್ರು, ಇಲಾಖೆಯವ್ರು ನಮ್ಮ ಕಂಪ್ನಿಗೆ. ಒಂದು ತುಂಬಾ ಸಂತೋಷ ಆಗುತ್ತೆ ಸರ್. ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಕೆಲವೊಂದಿಷ್ಟೇ ಕಂಪ್ನಿಗಳಿಗೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್. ಅದರಲ್ಲಿ ನಮ್ದು ಒಂದು FPO ಅನುದಾನ ಬಿಡುಗಡೆ ಮಾಡಿದ್ದಾರೆ ಸರ್. ಅನುದಾನ ಬಿಡುಗಡೆ ಆಗಿದೆ ನಿಮಗೆ? ನಿಮ್ಮ ಒಂದು ಬಿಡುಗಡೆ ಅಂದ್ರೆ ಈಗ ಲಿಸ್ಟ್ ನಲ್ಲಿ ಇದೆ ಸರ್, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಆ ಅನುದಾನ ಬರುತ್ತೆ ಸರ್. ಮೊದಲನೇದಾಗಿ ಸಾಕಷ್ಟು ಜನ ರೈತರಲ್ಲಿ ಆಸಕ್ತಿ ಇದೆ, ನಾವು ಒಂದು ಉತ್ಪಾದಕ ಕಂಪನಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಆಸಕ್ತಿ ರೈತರಲ್ಲಿ ಇದಾವೆ. ಅವರು ಆಸಕ್ತಿ ಇದ್ದಂತ ರೈತರು ಹೇಗೆ ಮುಂದುವರಿಬೇಕು, ಕಂಪನಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಏನೆಲ್ಲ ಮೊದಲು ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ? ಮೊದಲು ಏನಂದ್ರೆ ರೈತರನ್ನ ಹಳ್ಳಿಗಳಲ್ಲಿ ಒಂದು ಸಭೆಗಳನ್ನ ಮಾಡ್ಬೇಕಾಗುತ್ತೆ ಸರ್. ಸಭೆಗಳನ್ನ ಮಾಡಿ ಆಸಕ್ತಿ ರೈತರ ಗುಂಪು ಅಂತ ಮಾಡ್ಬೇಕಾಗುತ್ತೆ ಸರ್. ಏನಂದ್ರೆ ನಮ್ಮ ಕಂಪ್ನಿಗೆ ಆಸಕ್ತಿ ರೈತರು ಶೇರ್ ಅಮೌಂಟ್ ಹಾಕ್ಬೋದು. ನಮ್ಮ ಏನಂದ್ರೆ ನಾವು ಈಗ ಯಾಕಂದ್ರೆ ಆಸಕ್ತಿ ರೈತರಿಗೆ ಅವರಿಗೆ ನಮ್ಮ ಕಂಪ್ನಿ ಬಗ್ಗೆ ಈ ರೀತಿಯಾಗಿ ಪರಿಚಯ ಮಾಡ್ಕೋಬೇಕು. ಆಮೇಲೆ ಅವರಿಗೆ ನಾವು ಮಾಹಿತಿ ಹೇಳ್ಬೇಕು, ನಮ್ಮ ಕಂಪ್ನಿಯ ಸೌಲಭ್ಯ ಯಾವ ರೀತಿಯಾಗಿ ನಾವು ನಿಮಗೆ ಸೌಲಭ್ಯಗಳನ್ನು ಕೊಡಿಸ್ತೀವಿ ಅನ್ನೋದ್ರ ಬಗ್ಗೆ ಸಭೆಗಳನ್ನ ಮಾಡ್ಬೇಕಾಗುತ್ತೆ ಸರ್. ಸಭೆಗಳನ್ನ ಮಾಡಿ ಅವರಿಗೆ ಮನವರಿಕೆ ಮಾಡ್ಬೇಕಾಗುತ್ತೆ ರೈತರಿಗೆ, ನಮ್ಮಲ್ಲಿ ಇಂತಿಂತ ಸೌಲಭ್ಯಗಳು ಸಿಗ್ತವೆ, ನಮ್ಮ ಕಂಪ್ನಿಗೆ ಮೆಂಬರ್ಶಿಪ್ ಆಗ್ರಿ, ಆಮೇಲೆ ಬೇರೆ ಬೇರೆ ಇಲಾಖೆ ಕಡೆಯಿಂದ ನಾವು ಸೌಲಭ್ಯ ಕೊಡಿಸ್ತೀವಿ ಅನ್ನೋದ್ರನ್ನ ಈ ರೀತಿಯಲ್ಲಿ ಮಾಹಿತಿ ಕೊಡ್ಬೇಕಾಗುತ್ತೆ ಸರ್ ಫಸ್ಟ್ ರೈತರಿಗೆ. ಅಂದ್ರೆ ಉತ್ಪಾದನೆ ಈಗ ರೈತ ಉತ್ಪಾದಕ ಕಂಪನಿ ಆಗ್ಬೇಕಾದ್ರೆ ಕನಿಷ್ಠ ಎಷ್ಟು ಜನ ರೈತರು ಸೇರ್ಬೇಕಾಗತ್ತೆ, ಟೋಟಲ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಸದಸ್ಯರು, ಎಷ್ಟು ದಿನ ಬೇಕಾಗತ್ತಿಲ್ಲ ನೋಂದಣಿ ಮಾಡ್ಕೊಳಕ್ಕೆ? ಸರ್ ಏನಂದ್ರೆ ಈಗ 1,000 ಜನ ಎಷ್ಟಾದ್ರೂ ಒಂದು ಹಳ್ಳಿಗಳಲ್ಲಿ ಒಂದು 10 ಗುಂಪುಗಳನ್ನ ಮಾಡ್ತೀವಿ ಸರ್. ಒಂದು ಹಳ್ಳಿಗಳಲ್ಲಿ FIG ಅಂತಂದ್ ಆಸಕ್ತಿ ರೈತರ ಗುಂಪು ಅಂತಂದ್ ಮಾಡ್ತೀವಿ ಸರ್. ಹಳ್ಳಿಗೆ 10-10 FIG ಮಾಡ್ತೀವಿ. ಅದರಲ್ಲಿ ಹಳ್ಳಿಗೆ 100 ಜನ ಸದಸ್ಯರಾದ್ರೆ ಸಾಕು ಸರ್ ನಮ್ಗೆ. ಯಾಕಂದ್ರೆ ಒಂದು 10 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ 10 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ 10 ಹಳ್ಳಿ ಸೇರಿಸಿ 1,000 ಜನ ಸದಸ್ಯರನ್ನಾಗಿ ಮಾಡಿದ್ರೆ ನಮ್ದು ಏನಂದ್ರೆ ಬೆಳೀತಾವ ಸರ್. ಅಂದ್ರೆ ಈಗ ನಮ್ದು 500 ಆಗಿದೆ, ನಾವು ಈಗ 1,000 ಅಂತ ಟಾರ್ಗೆಟ್ ಇಟ್ಕೊಂಡಿವಿ. 500 ಜನ ಆದ್ರೆ 500 ಜನಕ್ಕೆ 5 ಲಕ್ಷ ಆಗುತ್ತೆ. ಅವರು ಸರ್ಕಾರದವರು ನಮ್ಗೆ 5 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ನಮ್ಗೆ ವ್ಯವಹಾರಗಳನ್ನ ಇದು ಮಾಡಕ್ಕೆ ಅವರು ನಮ್ಗೆ ಒಂದು ಇದು ಸಹಾಯ ಮಾಡ್ತಾರೆ ಸರ್. ಅಂದ್ರೆ ಸದಸ್ಯರಾಗೋರು 1,000 ರೂಪಾಯಿ ಪ್ರತಿಯೊಬ್ಬರು ಕಟ್ಟಬೇಕಾಗತ್ತೆ ಶೇರ್ ಹೋಲ್ಡರ್ ಆಗಬೇಕಾಗತ್ತೆ. ನಮ್ಮ ಕಂಪ್ನಿ ಶೇರ್ ಹೋಲ್ಡರ್ ಆಗ್ಬೇಕು ಅಂದ್ರೆ ಮುಂದೆ ಇದನ್ನ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಎಲ್ಲಿ? ಕೋಆಪರೇಟಿವ್ ಸೊಸೈಟಿ ಇದ್ರೊಳಗ ರಿಜಿಸ್ಟ್ರೇಷನ್ ಮಾಡ್ಬೇಕಾ ಹೇಗೆ? ಕೋಆಪರೇಟಿವ್ ಸೊಸೈಟಿ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸರ್. ಮಾಡ್ಕೊಂಡು ಆನಂತರ ಷೇರುದಾರ ಸದಸ್ಯರನ್ನ, ಬಾಡಿ ಮೆಂಬರ್ಸ್ ಅನ್ನ 10 ಜನ ಆಯ್ಕೆ ಮಾಡಿ ಒಂದು ಕಂಪನಿ ಮಾಡ್ಬೇಕಾದ್ರೆ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಅನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಸರ್. ಹಳ್ಳಿಗೊಬ್ರು ಅಥವಾ ಹಳ್ಳಿಗಿಬ್ರು, ಎಲ್ಲಿ ಜಾಸ್ತಿ ಜನ ಇದಿರ್ತ ನೋಡ್ರಿ ಆತರ ಆಯ್ಕೆ ಮಾಡಿ ಅದರಲ್ಲಿ MD ಅಂತಂದ್ ಆಯ್ಕೆ ಮಾಡ್ತೀವಿ ಸರ್. ಆಯ್ಕೆ ಮಾಡಿ ಆ ಒಂದು ಕಂಪನಿಯ ರಿಜಿಸ್ಟ್ರೇಷನ್ ಏನೇನೆಲ್ಲ ಬೇಕು ನೋಡು ಡಾಕ್ಯುಮೆಂಟ್ಸ್ ಅವೆಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಕೊಡಬೇಕಾಗುತ್ತೆ ಸರ್. ಕಂಪನಿ ಆಕ್ಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಈಗ ತಮ್ದು ಪ್ರಾರಂಭವಾಗಿ 2 ವರ್ಷ ಆಯ್ತು, ಈಗ ಅಧಿಕೃತವಾಗಿ 1 ವರ್ಷದಿಂದ ಕಾರ್ಯಚಟುವಟಿಕೆ ನಡೆದಿದ್ದಾವೆ, ಏನೆಲ್ಲ ಒಂದು ರೈತರಿಗೆ ಈಗಾಗಲೇ ಕಾರ್ಯಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ರೈತರ ಸಲುವಾಗಿ ಆಗಿದಾವೆ? ಈಗ ಆಲ್ರೆಡಿ ರೈತರ ಸಲುವಾಗಿ ಕಾರ್ಯಚಟುವಟಿಕೆ ನಡೆಸಿದೀವಿ ಸರ್. ಈಗ ನಮ್ಮ ಟ್ರಾಕ್ಟರ್ ಒಂದು ಮಿಷಿನರಿ ಬ್ಯಾಂಕ್ ಗಳು ಬಂದಿದೆ ಸರ್, ಈಗ ಟ್ರಾಕ್ಟರಿ ಬಂದಿದೆ. ಆ ನಂತರ ಬೀಜ ಕೊಡಿಸಿದೀವಿ ಸರ್ ನಮ್ಮ ರೈತರಿಗೆ, ಎಲ್ಲಾ ರೈತರಿಗೆ ಬೀಜ ತೊಗರಿ ಬೀಜ ಕೊಡಿಸಿದೀವಿ ಸರ್. ಹೇಗೆ ತಾವು ಬೀಜ ಎಲ್ಲಿಂದ ತಗೊಂಬಂದ್ರಿ, ಅಥವಾ ರೈತರಿಗೆ ಏನಾದ್ರು ಅದರಿಂದ ಬೀಜ ಸ್ವಸ್ಥದಲ್ಲಿ ಮಾರುಕಟ್ಟೆಯಲ್ಲಿ ಸಿಗೋಕ್ಕಿಂತ ನಿಮ್ಮಲ್ಲಿ ರೈತರಿಗೆ ಕೊಡಿಸಿದ್ದು ಸ್ವಸ್ಥ ಆಯ್ತಾ ಹೇಗೆ? ಈ ಸರ ಇದೇನಂದ್ರೆ RSK ಕಡೆಯಿಂದ ನಾವು ಕೆಲವೊಂದಿಷ್ಟು ಬೀಜ ಅನ್ನ ಪ್ಯಾಕೆಟ್ ಅಂತಂದು ಉಚಿತವಾಗಿ ಕೊಟ್ಟಿದ್ದೀವಿ ಸರ್. ಉಚಿತವಾಗಿ ಎಲ್ರಿಗೂ 2-2 ಪ್ಯಾಕೆಟ್ ಒಂದೊಂದು ಪ್ಯಾಕೆಟ್ ಕಿರುಚೀಲ ವಿತರಣೆ ಕಾರ್ಯಕ್ರಮ ಮಾಡಿ ಸರ್ ನಮ್ಮ ಷೇರುದಾರ ಸದಸ್ಯರಿಗೂ ಪ್ಯಾಕೆಟ್ ಗಳನ್ನ ಹಂಚಿದೀವಿ ಸರ್. ಎಲ್ಲಾ ರೈತರಿಗೂ ತೊಗರಿ ಬೀಜ ಅಂತ ಹಂಚಿದೀವಿ ಸರ್. ಅದರಿಂದ ನಮ್ಗೆ ತುಂಬಾ ಕಂಪ್ನಿಲಿ ಹೆಸರು ಬಂದಿದೆ ಸರ್. ಆನಂತರ ಗ್ರಾಮ ಸಂಸ್ಥೆದವರು ಕೂಡ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಸರ್. ಅವರ ಸಹಾಯದಿಂದ ನಾವು ಈ ತರ ಬೆಳೆಯಕ್ ಸಾಧ್ಯ ಆಗಿದೆ ಸರ್. ಮುಂದೆ ಇನ್ನು ಏನೇನು ಒಂದು ಯೋಜನೆಗಳಿದಾವೆ, ಯಾವ ರೀತಿ ಇನ್ನು ಮುಂದುವರಿಬೇಕಂತಿದೆ ರೈತರ ಸಲುವಾಗಿ? ಈಗ ನೆಕ್ಸ್ಟ್ ಏನಂದ್ರೆ ಸರ್, ಈಗ ಬೀಜ ಎಣ್ಣೆ ಗೊಬ್ಬರ ಈ ಒಳ್ಳೆ ಒಳ್ಳೆ ಬೀಜಗಳ ಎಣ್ಣೆಗಳನ್ನ ತರಿಸ್ಬೇಕು ಸರ್. ನಮ್ಮ ಆನಂತರ ಗೊಬ್ಬರ ಬೇಕಾಗುತ್ತೆ ಸರ್ ರೈತರಿಗೆ ಮೇನ್. ಈಗ ಆಲ್ರೆಡಿ ಈಗ ನಮ್ಮ ಷೇರ್ದಾರರ ಹಣದಿಂದ ನಾವು ಈಗ ಗೊಬ್ಬರಗಳನ್ನ ತರಿಸ್ಬೇಕಂತ ನಾವು ಈಗ ಪ್ಲಾನ್ ಮಾಡಿದೀವಿ ಸರ್. ಅದಕ್ಕೋಸ್ಕರ ಏನಂದ್ರೆ ನಾವು ಸರ್ವೆ ಮಾಡಿದೀವಿ, ಯಾವ ಗೊಬ್ಬರ ಯಾವ ರೈತರಿಗೆ ಎಷ್ಟು ಜನ ತರಿಸ್ತಾರ ನೋಡ್ರಿ, ಅಷ್ಟು ಜನದ ಸರ್ವೆ ಮಾಡಿ ಅವ್ರಿಗೆ ಎಷ್ಟು ಗೊಬ್ಬರ ಯಾವ ಗೊಬ್ಬರ ಬೇಕಾಗುತ್ತೆ ಎಷ್ಟು ಗೊಬ್ಬರ ಬೇಕಾಗುತ್ತೆ ಅದೆಲ್ಲ ಇಂಡೇಟ್ ಹಾಕೊಂಡು ಗೊಬ್ಬರ ತರಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ರೈತರಿಗೆ ಅಂದ್ರೆ ರೈತರು ಹೋಗುದು ಒಬ್ಬೊಬ್ರು ಹೋಗಿ ಮಾರ್ಕೆಟ್ ಹೋಗಿ ತರೋದು ತಪ್ಪ ಬಿಡುತ್ತೆ, ಜೊತೆಗೆ ಒಂದ ಕಡೆ ಸಿಕ್ಕಿಬಿಡುತ್ತೆ, ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ, ಇದರಿಂದ ಉಳಿತಾಯನೂ ಆಗುತ್ತೆ. ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ ರೈತ ಉತ್ಪಾದಕ ಕಂಪನಿ ಅಂದ್ರೆ ನಾಳೆ ಉತ್ಪನ್ನ ಬರುತ್ತೆ, ಅವ್ರದ್ದು ಉತ್ಪಾದನೆಯನ್ನ ಮಾಡ್ತಾರೆ, ಯಾವ್ದ ತೊಗರಿ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಹೆಸರು ಇರ್ಬೋದು, ಇದನ್ನ ಏನಾದ್ರೂ ವ್ಯವಸ್ಥೆ ಆಗ್ಬೇಕು. ಉತ್ಪಾದಕ ಕಂಪನಿ ಉತ್ಪಾದನೆ ಮಾಡಿದಂತ ಮಾರತಕ್ಕಂತ ವ್ಯವಸ್ಥೆಗಳು ಆಗ್ಬೇಕು, ಅದಕ್ಕೆ ಏನು ಯಾವ ರೀತಿ ಇದಾಗುತ್ತೆ ನಿಮ್ಮ ಒಂದು ಕಂಪನಿ? ಈಗ ಮಾರಾಟ ಕೇಂದ್ರನು ತೆಗಿತಾ ಇದೀವಿ ಸರ್, ನಾವು ಅಪ್ಲೈ ಮಾಡಿದೀವಿ. ಈ ಸಲ ಏನಂದ್ರೆ ರೈತ ಬೆಳೆದಂತ ಮಾಲ್ಗಳನ್ನ ನಾವೇ ಖರೀದಿ ಮಾಡ್ಕೊಂಡು ಬೇರೆಯವರಿಗೆ ಕೊಡತಕ್ಕಂತ ವ್ಯವಸ್ಥೆನೂ ಮಾಡ್ತಾ ಇದೀವಿ ಸರ್. ಖರೀದಿ ಕೇಂದ್ರಗಳನ್ನ ತೆಗಿಬೇಕಂತಂದ್ರೆ ಹೋದ ಸಲನು ಆಗ್ಬೇಕಾಗಿತ್ತು ಸರ್, ಈ ಸಲ ಮಾತ್ರ ಖಂಡಿತವಾಗಿ ಆ ಕೆಲಸ ಮಾಡ್ತೀವಿ ಸರ್, ಮಾಡ್ಬೇಕಂತ ಇದು ಮಾಡ್ಕೊಂಡಿದೀವಿ ಸರ್. ಈಗ ಇದಕ್ಕೆಲ್ಲ ಒಂದು ಆಫೀಸ್ ನಿರ್ವಹಣೆ ಮಾಡ್ಲಿಕ್ಕೆ ಖರ್ಚು ವೆಚ್ಚಗಳು ಬಂಡವಾಳ ಬೇಕಾಗುತ್ತೆ, ಖರೀದಿ ಮಾಡ್ಬೇಕಾದ್ರೆ ರೈತರಿಗೆ ದುಡ್ಡು ಕೊಡಬೇಕು, ಎಲ್ಲ ಹೇಗೆ ಇದಕ್ಕೆ ಏನಾದ್ರೂ ಬಂಡವಾಳ ವ್ಯವಸ್ಥೆ? ಬಂಡವಾಳ ವ್ಯವಸ್ಥೆ ರೈತರಂತ ಶೇರ್ ಹಣ ಮತ್ತೆ ಆಮೇಲೆ ಗವರ್ಮೆಂಟ್ ಸರ್ಕಾರ ನಮ್ಮ ಇಲಾಖೆಗೆ ನಮ್ಗ ಕಂಪನಿಗೆ ಏನು ಅನುದಾನ ಕೊಟ್ಟಿದೆ ನೋಡಿ ಸರ್, ಆ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. ಅದರಲ್ಲೇ ಈಗ ವೆಚ್ಚಗಳನ್ನ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್. ಈಗ ಏನಂದ್ರೆ ಸರ್ಕಾರದವ್ರು ನಮ್ಗೆ ಆಫೀಸ್ ರೆಂಟ್ ಕೊಡ್ತಾ ಇದಾರೆ ಸರ್, ಅನುದಾನದಲ್ಲಿ ಅವರೇ ಇದರಲ್ಲಿ, ಅದನ್ನ ನಾವು ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. 1 ವರ್ಷ ಮಾತ್ರ ಅವರು ಇಲಾಖೆಯವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್, ಸಂಸ್ಥೆದವರು. ಆನಂತರ ಇದು 1 ವರ್ಷ ಆದ ನಂತರ ಈ ಕಂಪನಿಗೆ ಅವರೇ ನೋಡ್ಕೊಂತ ಹೋಗ್ಬೇಕಾಗ ಸರ್. ಈಗ ಹೇಗೆ ಇಲ್ಲಿ ಲಾಭ ಬರಬೇಕು, ಕಂಪನಿ ಉಳಿದಂದ್ರೆ ಲಾಭ ಆಗ್ಬೇಕು, ಅದೇ ಲಾಭದಲ್ಲಿ ಬಂಡವಾಳ ಇದು ಮಾಡ್ಕೋಬೇಕು, ಮತ್ತೆ ಬಂಡವಾಳ ಹೂಡಬೇಕಾಗತ್ತೆ, ಲಾಭಾಂಶಗಳು ಬರಬೇಕು. ಲಾಭ ಬರ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕಾಗತ್ತೆ ಇಲ್ಲಿ? ಮತ್ತು ಯಾಕಂದ್ರೆ ಈಗ ಲಾಭ ಬರ್ಬೇಕಂದ್ರೆ ಖರೀದಿ ಕೇಂದ್ರ ತೆಗಿತೀವಿ ಸರ್, ಆಮೇಲೆ ಒಂದು CSC ಸೆಂಟರ್ ತೆಗಿತೀವಿ ಸರ್. ಯಾಕಂದ್ರೆ ಈಗ ಫರ್ನಿಚರ್ ಎಲ್ಲಾ ಕೊಡ್ತಾರೆ ಇಲಾಖೆಯವ್ರು ನಮ್ಗೆ, CSC ಸೆಂಟರ್ ಮಾಡಿಸ್ಕೊಂಡು ಪಾಣಿ ತೆಗಿಯೋದು, ಆಮೇಲೆ ಜೆರಾಕ್ಸ್ ಮಿಷನ್, ಆಮೇಲೆ ಏನಾರ ಅಪ್ಲಿಕೇಶನ್ ಹಾಕೋವು, ಈ ತರ ಒಂದು ಇದು ಮಾಡ್ತೀವಿ ಸರ್. ಅದರಿಂದ ಲಾಭ ಬರುತ್ತೆ ರೈತರಿಗೆ. ಸೇವಾ ಕೇಂದ್ರ ಅಂತ ಹೇಳ್ತೀವಿ ಎಲ್ಲ. ಹೌದು ಸರ್, ಸೇವಾ ಕೇಂದ್ರ ಮೇನ್ ಸೇವಾ ಕೇಂದ್ರ ತೆಗಿತೀವಿ ಸರ್ ಫಸ್ಟ್. ಆನಂತರ ಅಂಗಡಿಗಳನ್ನ ತೆಗಿತೀವಿ ಸರ್. ಈಗ ಯಾಕಂದ್ರೆ ಎಣ್ಣೆ ಕ್ರಿಮಿನಾಶಕ ಅವು ಬಹಳ ಇಂಪಾರ್ಟೆಂಟ್ ಸರ್ ಈಗ ರೈತರಿಗೆ. ಹೌದು, ಎಣ್ಣೆ ಗೊಬ್ಬರ ತರಿಸಂತ ಒಂದಿಷ್ಟು ಮೆಟೀರಿಯಲ್ಸ್ ಅನ್ನ ತಂದು ಅದರಿಂದ ಬರ್ತಕ್ಕಂತ ಆದಾಯದಿಂದ ನಾವು ರೈತರಿಗೆ ಸೌಲಭ್ಯಗಳನ್ನ ಹಂಗೆ ಇದು ಮಾಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲೇ ಒಂದು ಪ್ರಾಫಿಟ್ ಮಾರ್ಜಿನ್ ಇಟ್ಕೋಬೇಕಾಗತ್ತೆ ಕಡಿಮೆ ಪ್ರಮಾಣದಲ್ಲಿ. ಹೌದೌದು ಸರ್. ಹೇಗೆ ಮುಂದಿನ ದಿನಗಳಲ್ಲಿ ಈ ತರ ರೈತ ಉತ್ಪಾದಕ ಕಂಪನಿಗಳು ಬಂದ್ರೆ ಚೆನ್ನಾಗಿ ಆಗಬಹುದು ರೈತರಿಗೆ, ಒಳ್ಳೆ ಬೇರೆ ಬೇರೆ ಕಡೆ ಎಲ್ಲ ಆದ್ರೆ ಚೆನ್ನಾಗಿರತ್ತಂತ್ರ ಹೇಗೆ ಸರ್? ಬೇರೆ ಬೇರೆ ಕಡೆ ಆಗ್ಬೇಕು ಸರ್, ಬೇರೆ ಬೇರೆ ಕಡೆ ಎಲ್ಲಿ ಒಂದ್ ಕಡೆ ಆಗೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಾ ರೈತರಿಗೂ FPOಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಎಲ್ಲೆಲ್ಲಿ ರೈತರುಗಳು ಜಾಸ್ತಿ ಆಸಕ್ತಿ ರೈತರುಗಳು ಇರ್ತಾರ ನೋಡ್ರಿ, ಅಲ್ಲೆಲ್ಲಿ ಖರೀದಿ ಕೇಂದ್ರ ಮತ್ತೆ ಆಮೇಲೆ FPOs ಗಳನ್ನ ಮಾಡ್ಬೇಕಾದ ಕಂಪನಿಗಳನ್ನ ಮಾಡಿದ್ರೆ ನಾವು ಏನಂದ್ರೆ ಬೇರೆಯವರಿಗೆ ಹೋಗ್ತಕ್ಕಂತ ಇದು ಲಾಸ್ ಏನಾಗ್ತಾ ಇದೆ ನೋಡ್ರಿ, ರೈತರಿಗೆ ತೊಂದರೆಗಳನ್ನ ಆಗ್ತಾ ಇದೆಲ್ಲ, ಅದನ್ನ ನಾವು ನಿಭಾಯಿಸಲು ಸಾಧ್ಯ ಆಗುತ್ತೆ ಸರ್. ಯಾಕಂದ್ರೆ ಎಫ್ಪಿಒಗಳು ಜಾಸ್ತಿ ಬೆಳಿಬೇಕಾಗುತ್ತೆ. ಬೆಳಿಬೇಕಾದ್ರೆ ನಮ್ಮ ರೈತರಲ್ಲಿ ಏನಂದ್ರೆ ಕುಂದು ಕೊರತೆಗಳು ಆಮೇಲೆ ಸಮಸ್ಯೆಗಳನ್ನ ಹೋಗಲಾಡಿಸಲು ಸಾಧ್ಯ ಆಗುತ್ತೆ ಸರ್. ಸಾಧ್ಯ ಆಗತ್ತೆ. ಒಳ್ಳೇದು ರಮೇಶ್ ಅವರೇ, ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ. ನಿಮ್ಮ ಒಂದು ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿ ಚಿಕ್ಕ ಹೆಸರು, ಇದು ಒಳ್ಳೆ ರೀತಿಯಿಂದ ಬೆಳೀಲಿ, ರೈತರು ಇದ್ರ ಪ್ರಯೋಜನ ಪಡ್ಕೊಳ್ಳಿ, ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗಿದೆ. ಒಂದು ಉತ್ಪಾದಕ ಕಂಪನಿ ಉಳಿಬೇಕಂತಂದ್ರೆ ಅಲ್ಲಿ ಮುಕ್ತವಾಗಿ ಚರ್ಚೆಗಳಾಗಬೇಕು, ಏನು ಮುಚ್ಚುಮರೆ ಇರಬಾರ್ದಲ್ಲಿ. ಯಾಕಂದ್ರೆ ತೆರೆದ ಪುಸ್ತಕದ ಹಾಗೆ ಇರಬೇಕು ಯಾವ್ದೋ ಒಂದು ಸಂಸ್ಥೆ ಇರ್ಬೇಕಂತಂದ್ರೆ, ಅಂದಾಗ ಮಾತ್ರ ಸಾಧ್ಯವಾಗುತ್ತೆ. ಇದರಲ್ಲಿ ಎಲ್ಲರೂ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಲಿ. ತಾವು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ, ಇದೇ ರೀತಿ ಉತ್ತಮ ರೀತಿಯಿಂದ ಕೆಲಸ ಮಾಡಿ ಒಂದು ಸಂಸ್ಥೆನ ಉಳಿಸಿಕೊಂಡು ಹೋಗಲಿ. ತಮ್ಮ ಪಾತ್ರವು ಅಷ್ಟೇ ಮುಖ್ಯವಾಗಿದೆ. ವಿಚಾರ ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳ್ರಿ. ನಮಸ್ಕಾರ. ಚಿಕ್ಕ ಹೆಸರೂರು ಗ್ರಾಮದ ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರ ಅಂತ ವೀರೇಶ್ ಅವರು, ಇವರು ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 2 ವರ್ಷದಿಂದ ಈ ಒಂದು ಉತ್ಪಾದಕ ಕಂಪನಿ ಸ್ಥಾಪನೆಯಾಗಿದೆ. ಈಗಾಗಲೇ ಹಲವಾರು ಒಂದು ಕಾರ್ಯಕ್ರಮಗಳನ್ನ ಉತ್ಪಾದಕ ಕಂಪನಿ ಹಮ್ಮಿಕೊಂಡಿದೆ ರೈತರ ಸಲುವಾಗಿ. ನಿರ್ದೇಶಕರಾದಂತ ವೀರೇಶ್ ಅವರು ಕೆಲವೊಂದಿಷ್ಟು ಅವರ ಅನಿಸಿಕೆಗಳನ್ನ ಈ ಒಂದು ಕಂಪನಿ ಬಗ್ಗೆ ಹಂಚಿಕೊಳ್ತಿದ್ದಾರೆ. ವೀರೇಶ್ ಅವರೇ, ಈ ಉತ್ಪಾದಕ ಕಂಪನಿಯನ್ನ ಪ್ರಾರಂಭ ಯಾಕೆ ಮಾಡಿರ್ತಾವು, ಏನು ಉದ್ದೇಶ ಇಟ್ಟುಕೊಂಡು ಪ್ರಾರಂಭ ಮಾಡಿದ್ರಿ, ಏನು ಯಾವ ರೀತಿ ಕಾರ್ಯಕ್ರಮಗಳು ನಡೆದಾವೆ ಈಗ? ನಾವು ರೈತ ಉತ್ಪಾದಕರ ಕಂಪನಿ ಓಪನ್ ಮಾಡಬೇಕಾದ್ರೆ ರೈತರಿಗೆ ಸಿಗತಕ್ಕಂತ ಸವಲತ್ತನ್ನ ಡೈರೆಕ್ಟ್ ಆಗಿ ರೈತರಿಗೆ ಕೊಡಿಸಬೇಕಂತ ನಾವು ಅನ್ಕೊಂಡು ನಾವು ರೈತರಿಂದ ಷೇರ್ದಾರ್ ಆಗಿ ಮಾಡಿ ಆ ಷೇರ್ದಾರ್ ಅಮೌಂಟ್ ಇಂದ ನಾವು ನಮ್ ಕಡೆ ಎಷ್ಟು ಅಮೌಂಟ್ ಆಗುತ್ತೆ ಅದರಿಂದ ಸಾಧ್ಯವಾಗಿ ಗವರ್ಮೆಂಟ್ ಇಂದ ಸಿಗತಕ್ಕಂತ ಸವಲತ್ತನ್ನ ನಾವು ಪಡಿಬೇಕಂತ ರೈತರ ಪರವಾಗಿ ಕಂಪನಿ ಓಪನ್ ಮಾಡಿದ್ವಿ ಸರ್. ಅದೇ ತರ ನಾವು ರೈತರಿಂದ ಷೇರ್ದಾರ್ ಮಾಡ್ಕೊಂಡ್ಮೇಲೆ ತಿರ್ಗಾ ನಮ್ಗೆ ಗವರ್ಮೆಂಟ್ 8 ಲಕ್ಷ ಅನುದಾನವಾಗಿ ಕೊಟ್ಟಿದೆ. ಆ ಅನುದಾನ ನಾವು ಒಂದು ಮಿಷಿನರಿ ಸಾಮಾನ್ ತಂದು ರೈತರ ಪರವಾಗಿ ರೈತರ ಹೊಲದಲ್ಲಿ ದುಡಿಸಿ ನಾವು ಕಂಪನಿನ ಪ್ರಾರಂಭ ಮಾಡ್ಕೊಂಡು ಅದರಿಂದ ಬರ್ತಕ್ಕಂತ ಸವಲತ್ತನ್ನ ರೈತರಿಗೆ ಕೊಡಿಸ್ತಾ ಮತ್ತೆ ಇನ್ನೂ ಹಲವಾರು ಯೋಜನೆಗಳನ್ನ ಗೊಬ್ಬರ ಬೀಜ ಇಲ್ಲ ಸಾಗಾಣಿಕೆ ಯಾವ್ದಾದ್ರು ರೈತರಿಗೆ ಸಿಗ್ತಕ್ಕಂಥವೆಲ್ಲ ಪ್ರಾರಂಭ ಮಾಡ್ಕೊಂಡು ಅವ್ರಿಗೆ ಕೊಡಿಸ್ಬೇಕಂತ ನಾವು ಅನುಕೂಲ ಮಾಡ್ಕೊಂಡೇವ್ ಸರ್. ಇನ್ನ ಎಷ್ಟು ಜನ ಒಟ್ಟು ನಿಮ್ಮ ಸದಸ್ಯರು? 500 ಜನ ಸದಸ್ಯರು. 500 ಜನ ಮಾಡಿದ್ವಿ ಸರ್. ಈಗ ಯಾಕೆ ಇನ್ನೂ ಜಾಸ್ತಿ ಮಾಡ್ಕೊಳಕ್ ಆಗ್ಲಿಲ್ವ ಸರ್? ಇನ್ನ ಮಾಡ್ತಾ ಇದ್ವಿ. ಈ ಸಲ ಗೊಬ್ಬರ ಕೊಡಿಸಿ ಗೊಬ್ಬರ ಕೊಡ್ತಾ ಜನರಿಗೆ ಮನವೊಲಿಕೆ ಆಗ್ಬೇಕಲ್ಲ ಸರ್. ಹೌದು, ಅದಕ್ಕೆ ಈ ಸಲ ಗೊಬ್ಬರ ಕುಡಿಸಿದ್ಮೇಲೆ ನಾವ್ ಹಾಕ್ತಿವಿ ನೀವ್ ಹಾಕ್ತಿವಿ ಅಂತ ಎಲ್ಲಾರು ಬಂದಾರ ಸರ್. ಈಗ ಮತ್ತೆ ಒಂದ್ 200 ಜನ ಸೇರಾರ ಸರ್. ಸೇರಿದಾರೆ. ಮೊದಲ ನಿಮಗೆ ಸ್ಥಾಪನೆ ಮಾಡುವಾಗ ಬಹಳಷ್ಟು ಜನ ಹಿಂದೇಟ್ ಹಾಕಿದ್ರ, ಇಲ್ಲಪ್ಪ ಏನು ಅಂತೇಳಿ? ಯಾಕಂದ್ರೆ ಇವ್ರ ನಂಬಿಕೆ ಇಲ್ಲ ಹೆಂಗಂತ ಇವ್ರ ಕಡೆ ಹೋಗೋಣ ಅಂತೇಳಿ ಎಲ್ಲರೂ ಹಿಂದೇಟ್ ಹಾಕಿ ನಾವು ಪ್ರಾರಂಭ ಮಾಡ್ಬೇಕಾದ್ರೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ 12 ಮಂದಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ನಾವು ಈ ತರ ಕುಂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಜನರನ್ನ ಯಾವ ತರ ಮನವೊಲಿಕೆ ಮಾಡೋಣ ಅಂತ ಹೋದ್ವಿ ಸರ್ ಹಳ್ಳಿಗಳಾಗ. ನಿಮ್ದು ಏನ್ ಪ್ರೂಫ್ ಅಂತ ಕೇಳಿದ್ರು, ನಾವು ರಿಜಿಸ್ಟರ್ ಮಾಡಿಸಿ ಮುಂದೆ ನಮ್ ಕಾಪಿ ತೋರಿಸಿ ನಾವು ರಿಜಿಸ್ಟರ್ ಆಗಿ ಮಾಡಿಸಿರ್ತಕ್ಕಂತ ಫಾರ್ಮ್ ಎಲ್ಲ ತೋರಿಸಿ ಇದ್ರ ಪ್ರಕಾರ ನಾವು ತೋರಿಸಾಗ ಮಾತ್ರ ಜನರ ಅಟ್ರಾಕ್ಷನ್ ಆಗಿ ಬಂದಾರ ಸರ್. ಬಂದ್ಮೇಲೆ ಅವ್ರಿಗೊಂದು ನಾವೇನ್ ಪ್ರೂಫ್ ತೋರಿಸ್ಬೇಕಲ್ಲ ಅಂತಂದ್ ಗೌರ್ಮೆಂಟ್ ಇಂದ ಸಿಗ್ತಕ್ಕಂತ ಸವಲತ್ತನ್ನ ತಗೊಂಡು ನಾವು ಒಂದು ಟ್ಯಾಕ್ಟರ್ ತಗೊಂಡಿವಿ ಸರ್. ಟ್ಯಾಕ್ಟರ್ ತಗೊಂಡ್ರಿ? ಈಗ ಟ್ಯಾಕ್ಟರ್ ತಗೊಂಡಿವಿ ಸರ್. 8 ಲಕ್ಷ ಕೊಟ್ಟರು ಟ್ಯಾಕ್ಟರ್ ತಗೊಂಡು ಟ್ಯಾಕ್ಟರ್ ಸವಲತ್ ಮೇಲೆ ಊರಾಗ ಎಷ್ಟು ಕಡಿಮೆ ಹೊಡಿತಾರ ಅದಕ್ಕಿಂತ ಒಂದು 50-100 ರೂಪಾಯಿ ಕಡಿಮೆ ಮಾಡಿ ರೈತರ ಹೊಲದಲ್ಲಿ ದುಡಿಸೋ ವ್ಯವಸ್ಥೆ ಮಾಡಿವಿ ಸರ್. ಮಾಡಿದಿರಿ ನೋಡ್ರಿ. ಅದ್ರ ಮುಖಾಂತರ ಜನರಿಗೆ ಏ ಕಡಿಮೆ ರೇಟ್ ಅಲ್ಲಿ ಸಿಗುತ್ತಲ್ಲ ಅಂತೇಳಿ ಎಲ್ಲರೂ ಬರ್ತಾ ಇದಾರ ಸರ್ ನಮ್ಮ ಹತ್ರ. ಈಗ ಟ್ಯಾಕ್ಟರ್ ತಗೋಬೇಕಾದ್ರೆ ಅದಕ್ಕೆ ಯಾವ ರೀತಿ ಸರ್ಕಾರದಿಂದ ಸಹಾಯ ಸಿಗ್ತದೆ ತಮಗೆ? ಸರ್ ನಾವು ಷೇರ್ದಾರ್ ನಮ್ಮ ಅಮೌಂಟ್ ಷೇರ್ದಾರ್ ಎಷ್ಟು ಅಮೌಂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕೊಟ್ಟಾರ ಸರ್. ಅಂದ್ರೆ ಅದ್ರದ ಒಂದು ಶ್ಯೂರಿಟಿ ಮೇಲೆ ಕೊಟ್ಟಿದ್ದಾರೆ? ಶ್ಯೂರಿಟಿ ಮೇಲೆ ಕೊಟ್ಟಾರ ಸರ್. ಈಗ ಹೇಗೆ ಟ್ರ್ಯಾಕ್ಟರ್ ಒಳ್ಳೆ ರೀತಿಯಿಂದ ದುಡಿತಾ ಇದೆ ಸರ್. ದುಡಿತಾ ಇದೆ ಈಗ. ಈಗ ಇದ್ರ ಮುಂದೆ ನಾವು ಎಣ್ಣೆ ಗೊಬ್ಬರ ಮೊನ್ನೆ ಗೊಬ್ಬರ ವಿತರಣೆ ಮಾಡಿವಿ ಸರ್. ಗೊಬ್ಬರ ತರಿಸಿದ್ವಿ, ಗೊಬ್ಬರ ಕೊಟ್ಟಿವಿ, ಆಮೇಲೆ ಬೀಜ ಕೊಡಿಸಿದ್ವಿ ತೊಗರಿ ಬೀಜ. ಈಗ ಅದ ತೊಗರಿ ಬೀಜಕ್ಕೆ ಬೀಜೋಪಚಾರ ಮಾಡಕ್ ಅದೊಂದು ಎಣ್ಣೆ ಕೊಡಿಸಿವ್ರಿ. ಅದರಿಂದ ಈಗ ಬರ್ತಕ್ಕಂಥದ್ದು ತೊಗರಿ ಬಿಡೆ ಅಂತ ಎಣ್ಣೆ ತರಿಸ್ಬೇಕಂತ ರೆಡಿ ಮಾಡಿವಿ ಸರ್. ಈಗ ಅಂದ್ರೆ ರೈತರು ಒಬ್ಬೊಬ್ಬರೇ ಹೋಗಿ ತಮ್ಗೆ ಮನಸ್ಸಿಗೆ ಬಂದ ತಗೊಂಬರೋದ್ ಬದಲಾಗಿ ಒಟ್ಟಿಗೆ ತರಿಸಿ ರೈತರಿಗೆ ಕೊಡ್ತಕ್ಕಂತ ಒಂದು ನಾವೇ ಸೌಲಭ್ಯ ಮೇಲೆ ಕೊಡ್ಬೇಕಂತ ಇದ್ ಮಾಡಕತ್ತೀವಿ ಸರ್. ಇದರಿಂದ ರೈತರಿಗೆ ಯಾವ ರೀತಿ ಉಳಿತಾಯ ಆಗುತ್ತೆ? ಯಾಕಂದ್ರೆ ರೈತರಿಗೆ ಟೈಮ್ ಸರಿಯಾಗಿ ಸಿಗಬೇಕು, ಜೊತೆಗೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಆಗತ್ತೆ ಕಡಿಮೆ ಬೆಲೆ ಸರ್? ಆಗತ್ತೆ, ಸಾಧ್ಯ ಆಗತ್ತೆ. ಆಗತ್ತೆ ಸರ್. ಈಗ ಇಲ್ಲಿಂದ ಬಸ್ಸಾರ್ ಇಟ್ಕೊಂಡು 50-100 ರೂಪಾಯಿ ಇಟ್ಕೊಂಡು ಅಲ್ಲಿ ಹೋಗೋದಕ್ಕಿಂತ 100 ರೂಪಾಯಿ ಕಡಿಮೆ ರೇಟ್ ಅಲ್ಲಿ ಎಣ್ಣೆ ಸಿಗುತ್ತೆ ಸರ್. ಹೌದು, ಅದೇ ಬಸ್ಸಾರ್ ಉಳಿತಾಯ ರೈತರಿಗೆ, ಬಸ್ಸಾರ್ ಉಳಿತಾಯ ಆಗತ್ತೆ ಅಂತೇಳಿ ನಮ್ಮಲ್ಲಿ ಬರ್ತಾ ಇದಾರೆ ಸರ್. ನಾವ್ ಇನ್ನ ಸಹಾಯ ಮಾಡ್ಬೇಕಂತ ನಾವು ಅಪೇಕ್ಷ ಮಾಡ್ಕೊಂಡು ಸರ್. ಈ ನೋಡ್ರಿ, ಒಂದು ಸಂಸ್ಥೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಮುಂದುವರಿಬೇಕಂದ್ರೆ ಅಲ್ಲಿ ಸಾಕಷ್ಟು ಮೀಟಿಂಗ್ ಗಳಾಗಬೇಕು, ಎಲ್ಲಾ ನಡೀತಕ್ಕಂತ ಒಂದು ಕಾರ್ಯಕ್ರಮಗಳು ತೆರೆದ ಪುಸ್ತಕ ಆಗಿ ಇರಬೇಕು, ಮುಚ್ಚುಮರೆಗಳು ಇರಬಾರ್ದು. ಇದನ್ನೆಲ್ಲ ಹೇಗೆ ಮಾಡ್ಕೊಂಡು ಹೋಗ್ತಿದ್ರಿ? ನಾವು ಒಂದು ವಾರಕ್ಕೊಂದ್ಸಲ ಮೀಟಿಂಗ್ ಕರಿತಾ ಇದೀವಿ ಸರ್. ನಾವು ಬೋರ್ಡ್ ಆಫ್ ಡೈರೆಕ್ಟರ್ 12 ಮಂದಿ ವಾರಕ್ಕೊಂದ್ಸಲ ಮೀಟಿಂಗ್ ಇಟ್ಕಂತೀವಿ. ತಿಂಗಳಿಗೆ ಒಂದ್ಸಲ ರೈತರು ಆಸಕ್ತಿ ಇರತಕ್ಕಂತ ರೈತರು ಕೂಡ ಬರೆಯಂತ ಅವ್ರದ್ದು ಒಂದ್ ಮೀಟಿಂಗ್ ಇಟ್ಕಂತೀವಿ ಸರ್. ನಾವು ತಿಂಗಳಿಗೆ ಒಂದ್ಸಲ ನಮ್ದು ಏನ್ ಮಾಡ್ತೀವಿ, ನಾವು ಲೆಕ್ಕಪತ್ರ ತಿಂಗಳ ತಿಂಗಳ ನೋಟ್ಸ್ ಮಾಡ್ತಾ ಇದೀವಿ ಸರ್. ಎಲ್ಲಾ ರೈತರು ಸದಸ್ಯರು ಭಾಗವಹಿಸ್ತಾರ? ಬರ್ತಾರ ಸರ್, ಅವರು ಕನಿಷ್ಠ ಒಂದ್ ತಿಂಗಳಿಗೆ ಒಂದ್ ಮೀಟಿಂಗ್ ಮಾಡ್ಕೊಂಡ್ರೆ ಒಂದ್ 200-300 ಜನ ಬರ್ತಾರ ಸರ್. ಬಂದಾಗ ಅವ್ರಿಗೆ ಟೀ ನಾಷ್ಟಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಬರ್ತಕ್ಕಂತ ಸವಲತ್ತುಗಳನ್ನ ಅವ್ರ ಮುಂದೆ ಡೈರೆಕ್ಟ್ ಆಗಿ ಮಾತಾಡಿ ಡಿಕ್ಲೇರ್ ಮಾಡ್ತೇವೆ ಸರ್. ಡೈರೆಕ್ಟ್ ಅಲ್ಲಿ ಏನಾಯ್ತು, ಏನಿಲ್ಲ, ಏನ್ ಉಳಿತು, ಏನ್ ಇದಂತಕ್ಕಂತ ಎಲ್ಲ ಒಂದು ಸಮಸ್ತವಾದಂತ ವರದಿ ಮಂಡನೆ ಆಗತ್ತೆ ಅವತ್ತು ಮೀಟಿಂಗ್ ದಲ್ಲಿ ಮಾಡ್ತೇವೆ ಸರ್ ಅದನ್ನ. ರೈತರ ಉತ್ಪಾದಕ ಕಂಪನಿ ಅಂದ್ರೆ ರೈತರಂದ್ರೆ ಆದಾಯ ದ್ವಿಗುಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡುದು, ಎಲ್ಲರೂ ಒಗ್ಗಟ್ಟು ತರೋದು, ಜೊತೆಗೆ ರೈತರಿಗೆ ಏನು ಭೂಮಿಗೆ ಹಾಕ್ತಕ್ಕಂತ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು, ಅವ್ರು ಉತ್ಪಾದನೆ ಮಾಡಿದ್ದು ಒಳ್ಳೆ ರೇಟ್ ಸಿಗಬೇಕು ರೈತರಿಗೆ ಮಾರಾಟ ಆಗುದು ಒಳ್ಳೆ ರೀತಿಯಿಂದ. ಹೌದು ಸರ್, ಈ ನೆಕ್ಸ್ಟ್ ಟೈಮ್ ನಾವ್ ಏನ್ ಮಾಡ್ಬೇಕಂತ ಮಾಡಿದ್ರೆ ಈ ಖರೀದಿ ಕೇಂದ್ರ ಓಪನ್ ಮಾಡ್ಕೊಂಡು ರೈತರು ಸಿಟಿಗೆ ಹೋಗಿ ಮಾರಂತ ವ್ಯವಸ್ಥೆ ಮಾಡಲ್ ಸರ್. ಅವ್ರಿಗೇನ್ ಈಗ ಅಲ್ಲೇ ಡೈರೆಕ್ಟ್ ಆಗಿ ಕೇಂದ್ರದಿಂದ ಅಮೌಂಟ್ ಸಿಗತೈತೆ, ಅದೇ ಅಮೌಂಟ್ ಇಲ್ಲಿ ಬರ್ತಕ್ಕಂತ ವ್ಯವಸ್ಥೆ ನಾವ್ ಮಾಡ್ತಾ ಇದೀವಿ ಸರ್. ಅಂದ್ರೆ ರೈತರಿಗೆ ತೊಗರಿ ಬೆಳೀತಾರೆ, ಹೆಸರು ಬೆಳೀತಾರೆ, ಸಜ್ಜೆ ಬೆಳೀತಾರೆ, ಅವೆಲ್ಲ ನಿಮ್ಮ ಕೇಂದ್ರದಿಂದ ಮಾರಾಟ ಆಗ್ಬೇಕು? ನಮ್ ಕೇಂದ್ರದಿಂದ ಮಾರಾಟ ಮಾಡ್ಬೇಕು. ಖರೀದಿದಾರನ ಇಲ್ಲಿಗೆ ಕರ್ಸೋದು? ಇಲ್ಲಿಗೆ ಕರೆಸ್ತೀವಿ ಸರ್. ಇಲ್ಲಿಗೆ ಕರೆಸಿ ಒಂದು ಒಳ್ಳೆ ರೇಟಿಗೆ ಕೊಡ್ತಕ್ಕಂಥದ್ದು ನಮ್ ಕಂಪನಿ ಹೆಸರಾಗಿ ಮತ್ತೆ ನಾವು ಬೇರೆ ಕಡೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ವೀರೇಶ್ ಅವರೇ, ಮತ್ತೆ ಈ ನೋಡ್ರಿ ಇನ್ನು ಏನಾದ್ರು ಹೊಸ ಯೋಜನೆಗಳು ಇಟ್ಕೊಂಡಿರ ಮತ್ತೆ ಮುಂದಿನ ದಿನಗಳಲ್ಲಿ ಅದು ಆಫೀಸ್ ನಡೀಬೇಕು, ಖರ್ಚು ವೆಚ್ಚಗಳು ಬರ್ತವೆ, ಇದೆಲ್ಲ ಹೋಗ್ಬೇಕಲ್ಲ, ಅದಕ್ಕೆಲ್ಲ ವ್ಯವಸ್ಥೆಗಳು? ಹೌದೌದು ಸರ್, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂತ ಸರ್. ನಾವೆಲ್ಲ ಈಗ ಷೇರ್ದಾರ್ ಮಾಡಂಗಲ್ಲ, ನಮ್ಮ ಅನುಕೂಲಕ್ಕೆ ಎಷ್ಟು ಷೇರ್ದಾರ್ ಆತರ ಎಷ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ಯಾವ್ದೇ ಕಾರಣಕ್ಕೂ ಯಾವ ತರ ಮೇಂಟೈನ್ ಮಾಡ್ಬೇಕನ್ನೋದು ನಾವು ವಾರ ವಾರ ಮೀಟಿಂಗ್ ಅಲ್ಲಿ ಎಲ್ಲ ವಿಚಾರ ಮಾಡ್ಕೊಂಡು ಡಿಕ್ಲೇರ್ ಮಾಡ್ಕೊಂತೀವಿ. ಸರ್ಕಾರದಿಂದ ಅನುದಾನ ಎಷ್ಟು ವರ್ಷ ತನಕ ಕೊಡ್ತಾರೆ ನಿಮಗೆ, ಯಾವ ರೀತಿ ಅನುದಾನ ಸಿಗ್ತಾ ಇದೆ ಇದಕ್ಕೆ ಕಂಪ್ನಿಗೆ? ನಾವು ಎಷ್ಟು ಅನುಕೂಲ ಮಾಡ್ಕೊಂತೀವಿ ಅಷ್ಟು ಸಿಗ್ಬೋದಂತ ನಮ್ಮ ಅಪೇಕ್ಷೆ ಇದೆ ಸರ್. ಎಷ್ಟು ಒಂದ್ 2 ವರ್ಷ ಕೊಡ್ತಾರ? ಆಫೀಸ್ ಬೇಕು, ಆಫೀಸ್ ರೆಂಟ್ ಕೊಡಬೇಕು, ಅಧಿಕಾರಿಗಳು ಬೇಕಾಗ್ತಾರೆ, ಎಲ್ಲ ಲೆಕ್ಕಪತ್ರ ಇಡ್ಲಿಕ್ಕೆ ಬರೀಲಿಕ್ಕೆ ಎಲ್ಲ ಕಂಪ್ಯೂಟರ್ಗಳು ಬೇಕಾಗ್ತವೆ. ಹೌದು ಸರ್, ಈಗ ಆಲ್ರೆಡಿ ಕಂಪ್ಯೂಟರ್ ಖರ್ಚು ಹಾಕಿವಿ, ಆಮೇಲೆ ಇವಾಗ ಹೆಣ್ಣಿಗೆಲ್ಲ ವ್ಯವಸ್ಥೆ ಮಾಡ್ಕೊಳಕತ್ತೀವ್ರಿ, ಈಗ ಆಲ್ರೆಡಿ ಫರ್ನಿಚರ್ ಕೊಡಿಸುವ ಅಂತ ಒಪ್ಕೊಂಡಿದ್ದಾರೆ ಸರ್. ಒಪ್ಕೊಂಡಿದ್ದಾರೆ? ಒಪ್ಕೊಂಡಿದ್ದಾರೆ ಸರ್. ಯಾರು ನಿಮಗೆ ಸಹಾಯ ನಬಾರ್ಡ್ದವ್ರು ಸಹಾಯ ಮಾಡ್ತಾ ಇದಾರೆ ಅದಕ್ಕೆಲ್ಲ ನಬಾರ್ಡ್ದವರಿಗೆ ಅವ್ರು ಬಂದ್ ಕೇಳಗರ್ ಸರ್, ನಾವು ಇನ್ನ ಸ್ವಂತದ್ ನಾವು ಇನ್ನ ಎಷ್ಟಾಗತ್ತ ಷೇರ್ದಾರ್ ಮಾಡ್ಕೊಂಡು ನಾವ್ ಡಿಕ್ಲೇರ್ ಕೊಡ್ತೀವಿ ಅಂತ ಹೇಳಿವ್ರಿ. ಅವ್ರು ಒಂದ್ 5-15 ಲಕ್ಷವರೆಗೆ ಕೊಡ್ತೀವಿ ಅಂತ ಹೇಳಿ ನಬಾರ್ಡ್ದವ್ರು ಸರ್ ಹೇಳಿದ್ದಾರೆ. ಹೇಳಿದ್ದಾರೆ ಸರ್, ನಾವಿನ್ನ ಅವ್ರ ಹತ್ರ ಹೋಗಿಲ್ಲ ಸರ್. ಹೋಗಿಲ್ಲ ಇನ್ನು? ಹೌದ್ ಸರ್. ನೀವೇ ಸ್ವಂತ ನಾವೇ ಸ್ವಂತ ಮಾಡೋದು, ನಮ್ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ ರೈತರ ಪರವಾಗಂತ ನಾವು ಮಾಡಕತ್ತೀವಿ ಸರ್. ಈಗ ಏನ್ ಅನಿಸಿದ್ರೆ ವೀರೇಶ್ ಅವರೇ, ಮುಂದಿನ ದಿನಗಳಲ್ಲಿ ನಿಮ್ದು ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀತದ ಅಂತ ಅನಿಸ್ತದೆ ನಿಮ್ಗೆ? ಬೆಳೆಸ್ಬೇಕಂತಾನ ಇದ್ ಮಾಡಿದ್ರೆ ನಮ್ಗೆ ಆಸಕ್ತಿ ಐತೆ ಸರ್. ಇನ್ನ ದೊಡ್ಡ ಮಟ್ಟಕ್ಕೆ ಒಯ್ಬೇಕು, ನಮ್ ತಾಲೂಕ್ ಒಳಗ ನಮ್ FPO ಒಂದು ಹೆಸರು ಗಳಿಸ್ಬೇಕಂತ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದ್ದೀರಿ? ಹೌದ್ ಸರ್. ನಮ್ ಹೆಸರು ಉಳಿತ, ನಮ್ ಕಂಪನಿ ಹೆಸರು ಉಳಿತ, ಮತ್ತೆ ನಮ್ಮ ಹಳ್ಳಿಗಳ ಹೆಸರನ್ನ ಮುಂದ್ ಬರುತ್ತಲ್ಲ, ಮೇಲ್ಮಟ್ಟಕ್ಕೆ ಹೋಗುತ್ತಲ್ಲ, ಆ ಪಕ್ಷದಿಂದ ಮಾಡಕತ್ತೆ. ಈ ನೋಡ್ರಿ ಚಿಕ್ಕ ಹೆಸರು ಲಿಂಗಸೂರು ತಾಲೂಕಲ್ಲಿ ಈ ರೀತಿ ನಿಮ್ಮ ಬೇರೆ ರೈತರಿಗೂ ಏನ್ ಹೇಳ್ತೀರಿ, ಮತ್ತೆ ತೆಗಿಬಹುದಾ ಬೇರೆ ರೈತರು ಎಲ್ಲರೂ ಒಗ್ಗಟ್ಟಾಗಿ ಬೇರೆ ಬೇರೆ ಕಡೆ ಎಲ್ಲ? ನಾವು ಒಂದ್ ಸ್ವಲ್ಪ ಆ ಕಡೆ ಪ್ರಚಾರ ಮಾಡ್ತೇವೆ ಸರ್. 5 FA ಅದ ಸರ್, ಇಲ್ಲೆಲ್ಲ ನಮ್ ನಿಯರ್ ಗೊತ್ತಿರಂಗ. 5 ಅದು? 5 ಆಗ್ಯಾವ್ರಿ. 5 FA ಅದಕ್ಕೂ ಜೊತೆಗೆನ ನಾವು ಮೇಂಟೈನ್ ಮಾಡೋಣ ಅಂತ. ನಮ್ಗಿಲ್ಲ ಅಂದ್ರೆ ಅವ್ರಿಗೆ ಮೇಂಟೈನ್ ಮಾಡೋದು, ಅವ್ರು ಇಲ್ಲ ಅಂದ್ರೆ ನಮ್ಗೆ ಅಡ್ಜಸ್ಟ್ ಮಾಡೋದು, ಈ ತರ ಮೇಂಟೈನ್ ಮಾಡೋಕಂತ ಮಾಡಿದ್ರು ಸರ್. ಒಳ್ಳೇದಾಗ್ಲಿ ವೀರೇಶ್ ಅವರೇ, ನಿಮ್ಮ ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿ ಹೆಮ್ಮರವಾಗಿ ಬೆಳೆದು ರೈತರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದಾಗ್ಲಿ, ಜೊತೆಗೆ ರೈತರಿಗೂ ಸಹ ಒಳ್ಳೆ ಮಾರುಕಟ್ಟೆ ಬೆಲೆ ದೊರೆಯುವಲ್ಲಿ ಒಂದು ಪ್ರಯತ್ನವನ್ನ ಮಾಡ್ಲಿ ನಿಮ್ಮ ಸಂಸ್ಥೆ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿ ಈಗಾಗಲೇ ಲಿಂಗಸೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿದೆ. ಈ ಒಂದು ಕಂಪನಿಯ ಸದಸ್ಯರಾದಂತ ಚಂದ್ರಕಾಂತ್ ನಾಡಗೌಡ ಅವರು ಕಂಪನಿಯ ಬಗ್ಗೆ ಯಾವ ರೀತಿ ರೈತರಿಗೆ ಉಪಯೋಗ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ರೈತರ ಬೇಡಿಕೆಗಳು ಯಾವ ರೀತಿ ಇದನ್ನ ಅಭಿವೃದ್ಧಿಪಡಿಸಬೇಕು, ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ರೈತ ಉತ್ಪಾದಕ ಕಂಪನಿಯಿಂದ ರೈತರು ಪಡಿಬೇಕು ಅಂತಕ್ಕಂತ ವಿಚಾರವಾಗಿ ಅವರ ಅನಿಸಿಕೆಗಳನ್ನ ಈಗ ಚಂದ್ರಕಾಂತ್ ನಾಡಗೌಡ ಅವರು ಹಂಚ್ಕೋತಿದ್ದಾರೆ. ನಾಡಗೌಡರೆ, ತಾವು ಹೇಳಿ ತಮ್ಮ ವಿಚಾರ ಹೇಳಿ, ಕಂಪನಿ ಯಾವಾಗಿಂದ ಪ್ರಾರಂಭ, ಜೊತೆಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಸದಸ್ಯರಾಗಿ ಏನನ್ನ ಬಯಸ್ತಾ ಇದ್ದೀರಿ ಕಂಪನಿಯಿಂದ? ಸರ್, ಇದು ರೈತ ಉತ್ಪಾದಕ ಕಂಪನಿ ಸ್ಥಾಪನೆ ಉದ್ದೇಶ ಏನಂತಂದ್ರೆ ಸರ್, ಈಗ ರೈತರಿಗೆ ಯಾವ ರೀತಿ ತನ್ನ ಆದಾಯವನ್ನು ದ್ವಿಗುಣ ಮಾಡಬೇಕು ಮತ್ತು ಆಗುತ್ತಿರಕ್ಕಂತ ಈಗ ಖರ್ಚನ್ನು ಯಾವ ರೀತಿ ಕಡಿಮೆ ಮಾಡಬೇಕು, ಅನ್ನುವ ವಿಚಾರದಲ್ಲಿ ಈಗ ಆ ಒಂದು ನಿಟ್ಟಿನಲ್ಲಿ ಈ ಉತ್ಪಾದಕ ಸಂಘ ತನ್ನ ಹೆಜ್ಜೆ ನೀಡ್ತಾ ಇದೆ. ರೈತನ ಉತ್ಪಾದನಾ ಖರ್ಚು ಯಾವ ರೀತಿ ಕಡಿಮೆ ಮಾಡಬೇಕು, ಅದು ಈಗಾಗಲೇ ಸರ್ಕಾರ ಫಾರ್ಮ್ ಮಷಿನರಿ ನಮ್ಮ ಕೃಷಿ ಸಂಘಕ್ಕೆ ಒಂದು 8 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ರೈತರು 2 ಲಕ್ಷ ಹಾಕಿಕೊಂಡು 10 ಲಕ್ಷದಲ್ಲಿ ಒಂದು ಫಾರ್ಮ್ ಮಷಿನರಿ ಟ್ರ್ಯಾಕ್ಟರ್ ಮತ್ತು ಸಲಕರಣೆಗಳನ್ನು ತಂದು ಆ ಟ್ರ್ಯಾಕ್ಟರ್ನಿಂದ ಇವತ್ತಿನ ದಿನ ನಾವು ರೈತರಿಗೆ ಕಡಿಮೆ ದರದಲ್ಲಿ ಅವರ ಜಮೀನಿಗೆ ಉಪಯೋಗ ಕೊಡ್ತಾ ಇದೀವಿ. ಅದೊಂದು. ಎರಡನೇದು ಅಂತಂದ್ರೆ ಸರ್, ಈಗ ನೆಕ್ಸ್ಟ್ ಹೆಜ್ಜೆ ಅಂದ್ರೆ ಈ ರಸಗೊಬ್ಬರ ಮತ್ತು ಕೀಟನಾಶಕ ಬೀಜ ಇವುಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ನಾವು ರೈತರಿಗೆ ಹಂಚಿಕೆ ಮಾಡುವ ಮೂಲಕ ಆ ನಿಟ್ಟಿನಲ್ಲಿಯೂ ಸಹ ರೈತನ ಒಂದು ಆದಾಯಕ್ಕೆ ಒಂದು ಹೆಜ್ಜೆ ನೀಡುವುದು ಮತ್ತು ಖರ್ಚಿಗೆ ಆಗ್ತಿರ್ತಕ್ಕಂತ ವೆಚ್ಚವನ್ನು ಕಡಿಮೆ ಮಾಡುದು. ಮೂರನೇದು ಸರ್, ಮಾರುಕಟ್ಟೆ ಸರ್. ಮಾರುಕಟ್ಟೆ ಯಾವ ರೀತಿ ಅಂತಂದ್ರೆ ಸರ್, ಈಗ ನಾವು ಈಗಾಗಲೇ ನಮ್ಮ ಸಂಘಕ್ಕೆ ನಾವು ಖರೀದಿ ಕೇಂದ್ರಗಳನ್ನು ತೆಗೆದುಕೊಂಡಿದ್ದೀವಿ ಸರ್. ಕಡಲೆ ಮತ್ತು ತೊಗರಿ ಎರಡು ಖರೀದಿ ಕೇಂದ್ರಗಳು ಸರ್ಕಾರದ ವತಿಯಿಂದ ನಮ್ಗೆ ಈಗಾಗಲೇ ಚಿಕ್ಕೇಶ್ವರವರು ಕೃಷಿ ಋಷಿ ಕೇಂದ್ರಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ ಸರ್. ಆ ಖರೀದಿ ಕೇಂದ್ರದಿಂದ ರೈತರಿಗೆ ಬೆಂಬಲ ಬೆಲೆ ಏನಿದೆ ಸರ್, ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿಕೊಂಡು ಆ ಖರೀದಿ ಮಾಡಿದಂತ ಬೆಳೆಗಳನ್ನು ಮುಂದಿನ ದಿನಮಾನದಲ್ಲಿ ಸರ್ಕಾರವೇ ಅವುಗಳನ್ನು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ನಮ್ಮ ಕಂಪನಿಯನ್ನು ಟೈಪ್ ಮಾಡಿ ಅವರಿಗೆ ಆ ಧಾನ್ಯಗಳನ್ನು ಕಳಿಸುವ ಮೂಲಕ ರೈತರಿಗೆ ಒಂದು ನೇರ ಮಾರುಕಟ್ಟೆ ಒದಗಿಸುವಂತ ಯೋಜನೆ ಮುಂದಿನ ದಿನಮಾನದಲ್ಲಿ ಇದೆ ಸರ್. ಈಗ ಒಂದು ಕೃಷಿ ಉತ್ಪನ್ನವನ್ನ ಇವತ್ತಿನ ದಿನ ರೈತನಿಗೆ ಮತ್ತೆ ಯಾವ ರೀತಿ ಬೇಕಪ್ಪ, ಮುಂದಿನ ದಿನಮಾನದಲ್ಲಿ ರೈತರಿಗೆ ಈ ಸಂಘದ ಮೂಲಕ ಒಂದು ಬೆಳೆ ಹೊಡೆಯುವಂತ ಯಂತ್ರ, ಅಕ್ಕಿ ಗಿರಣಿ ಮಾಡುವಂತ ಯಂತ್ರ, ಕಾರ ಕುಟ್ಟುವಂತ ಯಂತ್ರಗಳು, ಇವೆಲ್ಲ ಗುಡಿ ಕೈಗಾರಿಕೆಗಳನ್ನು ಸಹ ನಾವು ಒದಗಿಸುವ ಮೂಲಕ ಸರ್ಕಾರದಿಂದ ಅದಕ್ಕೇನು ಬರ್ತಾ ಇದೆ ಸಬ್ಸಿಡಿಯನ್ನು ತೆಗೆದುಕೊಂಡು ಆ ಒಂದು ಕಡಿಮೆ ದರದಲ್ಲಿ ಅವರಿಗೆ ನಾವು ಈ ಒಂದು ಕಾರ್ಯಗಳನ್ನು ಮಾಡಿಕೊಟ್ರೆ ರೈತನಿಗೆ ಇವತ್ತಿನ ದಿನ ಕೃಷಿ ಜೊತೆ ಜೊತೆಗೆ ಅವನಿಗೆ ಬೇರೆ ಆದಾಯನೂ ಸಹ ಇವತ್ತಿನ ದಿನ ಸಂಘಕ್ಕೆ ಆಗುತ್ತೆ ಸರ್. ಅದರಿಂದನೂ ನಮ್ಮ ಸಂಘಕ್ಕೆ ಮುಂದಿನ ದಿನಮಾನದಲ್ಲಿ ಬಹಳಷ್ಟು ಉಪಯೋಗಗಳು ಇದಾವೆ ಸರ್. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಇನ್ನೊಂದು ಪ್ರಮುಖವಾದದ್ದು ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿ ಉಳಿಬೇಕು ಬೆಳಿಬೇಕು, ಜೊತೆಗೆ ದಿನನಿತ್ಯದ ಖರ್ಚು ವೆಚ್ಚಗಳು ಬರ್ತವೆ, ಅದಕ್ಕೆ ಸಿಬ್ಬಂದಿ ಖರ್ಚುಗಳು ಬರ್ತವೆ, ಬಾಡಿಗೆಗಳು ಬರ್ತವೆ, ಬೇರೆ ಇತರೆ ಖರ್ಚುಗಳು ಇರ್ತವೆ, ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ನಿಮ್ಮ ಒಂದು ಉತ್ಪಾದಕ ಕಂಪನಿ ಯಾವ ರೀತಿ ಹಣವನ್ನ ಕ್ರೋಢೀಕರಣ ಮಾಡ್ತದೆ, ಅದಕ್ಕೆ ಏನೇನು ವ್ಯವಸ್ಥೆಗಳು ಮಾಡ್ತದೆ? ಈಗ ನಾವು ರಸಗೊಬ್ಬರ ಮತ್ತು ಕೀಟನಾಶಕ ಬೀಜಗಳನ್ನು ರೈತರಿಗೆ ಈಗಾಗಲೇ ನಾವು ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ ಸರ್. ಅದರಲ್ಲಿ ನಮಗೆ ಈಗ ಸ್ವಲ್ಪ ಲಾಭ ಆಗುತ್ತೆ ಸರ್. ಈಗ ನಾವು ನೇರವಾಗಿ ಕಾರ್ಖಾನೆಯಿಂದ ನಾವು ಗೊಬ್ಬರ ಮತ್ತು ಈ ಎಲ್ಲಾ ಕೀಟನಾಶಕಗಳು ಇವನ್ನೆಲ್ಲ ನಾವು ಖರೀದಿ ಮಾಡೋದ್ರಿಂದ ಸರ್ ನಾವು ಸ್ವಲ್ಪ ಲಾಭ ಮಾಡಿಕೊಂಡು ಅದನ್ನ ರೈತರಿಗೆ ನಾವು ಇವತ್ತಿನ ದಿನ ಕೊಡುವ ಮೂಲಕ ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ ನಮಗೆ 2 ವರ್ಷದವರೆಗೆ ಅದರ ಒಂದು ಖರ್ಚು ವೆಚ್ಚಗಳನ್ನು ನಮಗೆ ನೂಗಿಸಲಿಕ್ಕೆ ಒಂದು ಅನುದಾನವನ್ನು ಕೊಡುತ್ತೆ ಸರ್. ಅದು ಸಿಇಒಗಳಿಗೆ ಆಗಲಿ ಅಥವಾ ಸಹಾಯಕರಿಗೆ ಆಗಲಿ ಇವತ್ತಿನ ದಿನ 2 ವರ್ಷದವರೆಗೆ ಅವರ ವೇತನವನ್ನು ಸರ್ಕಾರವೇ ಇವತ್ತಿನ ದಿನ ಪಾವತಿಸ್ತಾ ಇದೆ ಸರ್. ಈಗ ನಮ್ಮದು ಸ್ಥಾಪನೆ ಆಗಿ 1 ವರ್ಷನೂ ಇನ್ನೂ ಆಗಿಲ್ಲ ಸರ್. ಇನ್ನೂ 1 ವರ್ಷ ನಮಗೆ ಸರ್ಕಾರದಿಂದ ನಮಗೆ ಕಚೇರಿ ನಡೆಸಲಿಕ್ಕೆ ಒಂದು ಅನುದಾನ ಬರುತ್ತೆ ಸರ್. ಮುಂದಿನ ದಿನಮಾನದಲ್ಲಿ ನಾವು ಈಗ ಹಾಕಿಕೊಂಡಂತ ಯೋಜನೆಯಿಂದ ಬರತಕ್ಕಂತ ಲಾಭದಲ್ಲಿ ನಾವು ಅದನ್ನ ನಡೆಸಿಕೊಂಡು ಹೋಗಬೇಕಾಗುತ್ತೆ ಸರ್. ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ರೈತರು ಬೆಳೆದಂತ ಉತ್ಪನ್ನಗಳನ್ನ ಮಾರಾಟ ಮಾಡೋದು ಒಳ್ಳೆ ದರದಲ್ಲಿ ಒಂದಾದ್ರೆ, ಇನ್ನೊಂದು ಕೃಷಿ ಪರಿಕರಗಳು ಉತ್ತಮ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಸಿಗುವಂತ ಮಾಡತಕ್ಕಂತ ಒಂದು ಕೆಲಸ. ಇನ್ನ ಈ ಒಂದು ಸಂಸ್ಥೆ ಬೇರೆ ಇತರ ಬೆಳೆಗಳು ಬರ್ತವೆ, ಕೆಲವೊಂದು ದವಸ ಧಾನ್ಯಗಳು, ಸಜ್ಜೆ ಇರಬಹುದು, ನವಣೆ ಇರಬಹುದು, ತೊಗರಿ, ಹೆಸರು ಮುಂತಾದ ಬೆಳೆಗಳು ಬರ್ತವೆ, ಸಣ್ಣ ಪುಟ್ಟ ಬೆಳೆಗಳು. ಇವುಗಳನ್ನ ಏನಾದರೂ ಮೌಲ್ಯವರ್ಧನೆ ಮಾಡಿ ಮುಂದಿನ ದಿನಗಳಲ್ಲಿ ಬೇಡಿಕೆ ಇದ್ದಲ್ಲಿ ತರಿಸತಕ್ಕಂತ ವ್ಯವಸ್ಥೆ ನಿಮ್ಮ ಒಂದು ಉತ್ಪಾದಕ ಕಂಪನಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ ಮುಂದಿನ ದಿನಗಳಲ್ಲಿ? ನಮ್ಮಲ್ಲಿ ಈಗ ಸದ್ಯದ ಮಟ್ಟಿಗೆ ಸರ್ ಮೇನ್ ಕ್ರಾಪ್ ಅಂತಂದ್ರೆ ಮುಂಗಾರಿಯಲ್ಲಿ ತೊಗರಿ ಇದೆ ಸರ್. ಹಿಂಗಾರಿನಲ್ಲಿ ಇಲ್ಲಿ ಸುತ್ತಮುತ್ತಲು ಎಲ್ಲ ನಮ್ಮ ಕೇಂದ್ರಕ್ಕೆ ಒಳಪಟ್ಟ ಗ್ರಾಮಗಳಲ್ಲಿ ಕಡಲೆ ಇದೆ ಸರ್. ಹೀಗಾಗಿ ಕಡಲೆ ಮತ್ತು ತೊಗರಿ ಈಗಾಗಲೇ ನಾವು ಸರ್ಕಾರದಿಂದನೇ ಒಂದು ಖರೀದಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ರಿಂದ ರೈತನಿಗೆ ಈಗ ಅವೇ ಒಂದು ಮುಖ್ಯ ಬೆಳೆಗಳಾಗಿದ್ದರಿಂದ ಸರ್ ಮಾರುಕಟ್ಟೆದೇನು ಈಗ ಸದ್ಯದ ಮಟ್ಟಿಗೆ ಏನ್ ಪ್ರಾಬ್ಲಮ್ ಏನಿಲ್ಲ ಸರ್, ಸರ್ಕಾರವೇ ನೇರ ಖರೀದಿ ಮಾಡ್ತಾ ಇದೆ ತೊಗರಿ ಮತ್ತು ಕಡಲೆ. ಮುಂದಿನ ದಿನಮಾನದಲ್ಲಿ ಆ ರೀತಿ ಒಂದು ಇಲ್ಲಿ ರೈತನ ಒಂದು ಬೆಳೆಯಲ್ಲಿ ಏನಾರು ಪರಿವರ್ತನೆ ಆದಾಗ ಆ ರೀತಿನೂ ವಿಚಾರ ಮಾಡ್ಕೊಂಡು ಸರ್ ನಾವು ಯಾವ ರೀತಿ ಅದನ್ನ ಅದರಿಂದ ನಾವು ಮಾರುಕಟ್ಟೆಗೆ ನೇರವಾಗಿ ಪ್ರವೇಶಿಸಬೇಕನ್ನೋ ಒಂದು ಉದ್ದೇಶ ನೋಡಿಕೊಂಡು ಮುಂದಿನ ದಿನದಲ್ಲಿ ಹೆಜ್ಜೆ ಇಡ್ತೀವಿ ಸರ್. ಅದನ್ನ ಕೆಲವೊಂದು ಸೇವೆಗಳು ಏನಾದ್ರೂ ಒದಗಿಸ್ತೀರಾ ರೈತರಿಗೆ ಸೇವೆಗಳು? ಕೆಲವೊಂದು ಈಗ ರೈತರು ಅಲ್ಲಲ್ಲೇ ಯಾವುದಕ್ಕೋ ಒಂದು ಕಾಗದ ಪತ್ರಕ್ಕೆಲ್ಲ ಅಲಿತಾ ಇರ್ತಾರೆ ಬೇರೆ ಬೇರೆ ತಾಲೂಕಾ ಕೇಂದ್ರಗಳಿಗೆ. ಈಗ ನಾವು ಅದನ್ನ ಒಂದು ಆನ್ಲೈನ್ ಸೇವೆನ ಈಗ ಪ್ರಾರಂಭ ಮಾಡ್ತಾ ಇದೀವಿ ಸರ್. ಈ ಪಹಣಿ ಕೊಡುವುದಾಗ್ಲಿ ಅಥವಾ ನಮಗ್ ಇವತ್ತಿನ ದಿನ ಯಾವ್ದಾದ್ರು ಈ ಸರ್ಕಾರದ ಈ ನೋಂದಣಿಗಾಗಿ ಈಗೇನ ಅಲಿತಾರೆ ಸರ್ ರೈತರು, ಈ ವಿಮೆ ತುಂಬುದು ಅದೇ ಸರ್ ಅದನ್ನ ತಗೊಳ್ತಾ ಇದೀವಿ ಸರ್. ವಿಮೆಯನ್ನು ತುಂಬುವಂತ ಒಂದು ವ್ಯವಸ್ಥೆ ಒಬ್ಬರನ್ನ ಸಹಾಯಕರನ್ನ ನಾವೀಗ ಕಚೇರಿಯಲ್ಲಿ ಈಗ ತಗೊಂಡಿದೀವಿ ಸರ್. ಅವ್ರಿಗೆ ಇಂತಿಷ್ಟು ಒಂದು ವೇತನವನ್ನು ಕೊಟ್ಟು ಅವ್ರಿಗೆಲ್ಲ ಅದ್ರ ಬಗ್ಗೆ ತರಬೇತಿ ಕೊಟ್ಟು ಈಗ ಅದನ್ನ ಆ ಹೆಜ್ಜೆನು ಇಡ್ತಾ ಇದೀವಿ ಸರ್. ಒಬ್ಬರು ಸಿಇಒ ಇದಾರೆ ಸರ್, ಒಬ್ಬರು ಸಹಾಯಕರಿದ್ದಾರೆ. ಆ ಒಂದು ಯಾವ ರೀತಿ ಅವರು ಗ್ರಾಮೀಣ ಜನರಿಗೆ ಸೇವೆ ಕೊಡಬಹುದು, ನಮ್ಮ ಸಂಘದಲ್ಲಿರ್ತಕ್ಕಂತ ಜನರು ಅಷ್ಟೇ ಅಲ್ಲ ಬೇರೆ ಜನರಿಗೂ ಗ್ರಾಮೀಣ ಜನರಿಗೆ ಯಾವ ರೀತಿ ಒಂದು ಕಚೇರಿ ಸೇವೆ ಕೊಡಬಹುದು ಆ ಒಂದು ನಿಟ್ಟಿನಲ್ಲಿ ವಿಚಾರಣೆ ನಡೀತಾ ಇದೆ ಸರ್. ಅದನ್ನು ಮುಂದಿನ ದಿನಮಾನದಲ್ಲಿ ಮಾಡಿಕೊಡ್ತೀವಿ ಸರ್. ಎಲ್ಲ ಸದಸ್ಯರ ಒಂದು ಅಭಿಪ್ರಾಯ ಹೇಗಿದೆ ಈ ಸಂಘದ ಬಗ್ಗೆ, ತಿಳುವಳಿಕೆ ಇರಬಹುದು ಹೇಗೆ ಏನಂತಿದ್ದಾರೆ ಎಲ್ಲ ಸದಸ್ಯರ ಮಟ್ಟಿಗೆ? ಚೆನ್ನಾಗಿದೆ ಸರ್, ಎಲ್ಲ ಒಂದು 500-600 ಜನ ಸದಸ್ಯರಾಗಿದೀವಿ ಸರ್. ಈಗ ಮೊದಲು ಅದ್ರ ಬಗ್ಗೆ ಜನರಿಗೆ ಅಷ್ಟು ಅರಿವು ಇದ್ದಿಲ್ಲ ಸರ್. ಈಗ ಬರಬರ್ತಾ ಅದನ್ನ ಅದರಿಂದ ರೈತನಿಗೆ ಅನುಕೂಲ ಇದೆ, ತಮಗೂ ಅನುಕೂಲ ಆಗುತ್ತೆ, ಒಂದು ಸರ್ಕಾರದ ಒಂದು ಅಭಿಪ್ರಾಯ ಈ ರೀತಿ ಇದೆ ಅಂತ ಹೇಳಿ ತಿಳಿಸಿಕೊಟ್ಟಾಗ ಸರ್ ಜನರು ಅದ್ರ ಬಗ್ಗೆ ಒಲವು ತೋರ್ತಾ ಈ ಸದಸ್ಯತ್ವ ತಗೊಳ್ತಾ ಇದ್ದಾರೆ ಸರ್. ಇನ್ನು ಮುಂದಿನ ಜಾಸ್ತಿ ಸದಸ್ಯರಾಗಬಹುದು ನಿಮ್ಮ ಸಂಘಕ್ಕೆ? ಹೌದು ಸರ್, ಹೌದು ಸರ್, 1,000 ಕನಿಷ್ಠ ಪಕ್ಷ ಈಗ ನಾವು 1,000 ಮುಟ್ಟಿಸಬೇಕನ್ನೋ ಒಂದು ನಮ್ಮ ಯೋಚನೆ ಇದೆ ಸರ್. ಇನ್ನೊಂದು 2-3 ತಿಂಗಳಲ್ಲಿ ನಮಗೆ 6-8 ಹಳ್ಳಿ ಬರ್ತಾವ ಸರ್ ಇಲ್ಲಿ, 1,000 ಜನರು ಒಂದು ಮುಟ್ಟಿಸಬೇಕು. ಅದರಲ್ಲಿ ನಾವು ಒಣ ಬೇಸಾಯನೇ ಬೇಳಿದೆ ಸರ್, ಇಲ್ಲಿ ನೀರಾವರಿ ಇಲ್ಲ ನಮ್ಮಲ್ಲಿ, ಒಣ ಭೂಮಿ ರೈತರೇ ಜಾಸ್ತಿ ಇರೋದ್ರಿಂದ ಸರ್ ನಮ್ಗೆ ಒಣ ಭೂಮಿ ಕೃಷಿಕರಿಗೆ ಯಾವ ರೀತಿ ನಾವು ಸಹಾಯ ಮಾಡಬಹುದು, ಯಾವ ರೀತಿ ಅವರಿಗೆ ಅನುಕೂಲ ಮಾಡಬಹುದು ಅನ್ನೋ ಬಗ್ಗೆ ಈ ಮುಂದಿನ ದಿನಮಾನದಲ್ಲಿ ಹೆಜ್ಜೆ ಇಡ್ತೀವಿ ಸರ್. ಒಳ್ಳೇದು ಚಂದ್ರಕಾಂತ್ ನಾಡಗೌಡ ಅವರೇ, ನಿಮ್ಮ ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿ ಚಿಕ್ಕ ಹೆಸರು ಒಳ್ಳೆ ರೀತಿಯಿಂದ ಬೆಳೀಲಿ, ಎಲ್ಲಾ ರೈತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರಾಗಿ ತಮ್ಮ ಕೃಷಿ ಉತ್ಪನ್ನ ಉತ್ಪಾದನೆ ಖರ್ಚನ್ನ ಕಡಿಮೆ ಮಾಡೋದಿರಬಹುದು, ಇನ್ನ ಮಾರಾಟ ಮಾಡತಕ್ಕಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಗೆ ರೈತರು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಿಮ್ಮ ಚಿಕ್ಕ ಹೆಸರು ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಹಳ್ಳಿಯ ಜನರು ರೈತರು ಇದಕ್ಕೆ ಸದಸ್ಯರಾಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಲಿಂಗಸುಗೂರು ತಾಲೂಕಿನ ಚಿಕ್ಕ ಹೆಸರೂರು ಗ್ರಾಮದ ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷಿ ಋಷಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರಮೇಶ್ ಹಾಗೂ ನಿರ್ದೇಶಕರಾದ ವೀರೇಶ್ ಅಮರಾವತಿ ಮತ್ತು ಸದಸ್ಯರಾದ ಚಂದ್ರಕಾಂತ್ ನಾಡಗೌಡ ಇವರೊಂದಿಗೆ ಮಾತುಕತೆಯನ್ನು ಕೇಳಿದರೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾ ವಿಜಿ ಬಾವಲತಿ ಇವರು. ರೈತ ಬಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ನಾಳೆ ಅಂದರೆ 21/7/2021 ಹವಾಮಾನ ವರದಿ ಈ ರೀತಿಯಾಗಿದೆ. ಹವಾಮಾನ ಮುನ್ಸೂಚನೆ, ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಅಂದರೆ ಸಾಧಾರಣ ಮಳೆಯಾಗುವ ಅವಕಾಶ ಇದೆ. ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 76 ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 55. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 29 ಕಿಲೋಮೀಟರ್ ವೇಗ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ವರದಿಯನ್ನು ಕೇಳಿದರೆ ರೈತ ಬಂಧವರೇ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ. ಸಾಮಾನ್ಯ ಕೃಷಿ ಸಲಹೆಗಳನ್ನು ಆರಂಭದಲ್ಲಿ ಕೇಳೋಣ. ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿ ಗಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರ ಕೋಲಗಳನ್ನು ಕಟ್ಟಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೇ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗುತ್ತದೆ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಉಪಯೋಗಿಸಬಹುದು. ಇನ್ನು ತೊಗರಿ ಬಿತ್ತನೆಯನ್ನು ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಝೈ ತೆಪೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು. ಇನ್ನು ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಶೇಂಗಾದಲ್ಲಿ ಎಲೆ, ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 2 ಗ್ರಾಂ ಕ್ಲೋರೋಥೆಲೋನಿಲ್ 75 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರವನ್ನು ವಹಿಸಬೇಕು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆ ವಾಹಿನಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯ ಪ್ರಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಲ್ ಕನಿಷ್ಠ 3,850 ಗರಿಷ್ಠ 4,956 ರೂಪಾಯಿಗಳು. ಇನ್ನು ನೆಲಗಡಲೆ ಶೇಂಗಾ ಗುಂಗ್ರಿ 3,659 6,038 ರೂಪಾಯಿಗಳು. ಈರುಳ್ಳಿ 400 1,785 ರೂಪಾಯಿಗಳು. ಭತ್ತ ರಾಜಹಂಸ 1,561 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,230 1,733 ರೂಪಾಯಿಗಳು. ತೊಗರಿ ಕೆಂಪು 4,100 6,180 ರೂಪಾಯಿಗಳು. ಇನ್ನು ತೊಗರಿ ಬಿಳಿ 5,509 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರ ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದರೆ ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರ ಪೇಟೆ ಧಾರಣೆಯನ್ನು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2,000 ರೂಪಾಯಿಗಳು. ಕಾವೇರಿ ಸೋನ 1,650 1,800 ರೂಪಾಯಿಗಳು. ಇನ್ನು ಭತ್ತದ ಆರ್ಎನ್ಆರ್ ಹೊಸದು 1,840 1,850 ರೂಪಾಯಿಗಳು. ಭತ್ತದ ಆರ್ಎನ್ಆರ್ ಹಳೆದು 1,800 2,186 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಕೇಳಿದರೆ हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा